ಕೋ ಎಜುಕೇಶನ್ ಅಲ್ಲಿ ಓದೋಕ್ ಇಷ್ಟ ಇಲ್ವಾ? ಚಿಂತೆ ಬೇಡ, ಚಿಲ್ಲಾಗಿ ಅಕ್ಕ ಮಹಾದೇವಿ ಮಹಿಳಾ ವಿವಿ ಡಿಗ್ರಿ ಕೋರ್ಸ್ ಗಳನ್ನ ಕೂಡ ಪ್ರಾರಂಭಿಸಿದೆ. ಹಾಗಿದ್ರೆ ಇನ್ಯಾಕ್ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.ksw.ac.in ವೆಬ್ಸೈಟ್. ಶ್ರೀ ಕ್ಷೇತ್ರ ಕುಪ್ಪಕಡ್ಡಿಯಲ್ಲಿ ಬರುವ ಜುಲೈ ತಿಂಗಳ 5, 6 ಮತ್ತು 7 ತಾರೀಕಿನಂದು ಶ್ರೀ ಸದ್ಗುರು ಸಮರ್ಥರಾಜ ರಾಮಚಂದ್ರರಾವ್ ಮಹಾರಾಜರ ಪುಣ್ಯತಿಥಿ ಸಪ್ತಾಹವನ್ನು ಏರ್ಪಡಿಸಲಾಗಿದ್ದು ಸಕಲ ಭಕ್ತಾದಿಗಳು ಪಾಲ್ಗೊಳ್ಳಲು ವಿನಂತಿಸಲಾಗಿದೆ. ಗಿಡನೆಟ್ಟು ಮರವಾಗಿಸಿ ಮಳೆ ತರಿಸಿ ರಾಶಿ ರಾಶಿ ಬೆಳೆದು ಸಂಪತ್ತು ಹೊಂದಿ ಸಮೃದ್ಧವಾಗಿಸಿ. ಜುಲೈ 1-7 1 ಕೋಟಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಸಪ್ತಾಹವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಬನ್ನಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲಾಖೆಯ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಸಂತ್ ಗಾಣಿಗೇರ್ ಅವರಿಂದ ಉಳ್ಳಾಗಡ್ಡಿ ಬೆಳೆಯ ಪ್ರಾಮುಖ್ಯತೆ ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಉಳ್ಳಾಗಡ್ಡಿಯ ವಿಶೇಷ ಬೇಸಾಯ ತಂತ್ರಜ್ಞಾನಗಳ ಬಗ್ಗೆ ಮತ್ತು ಇತ್ತೀಚಿನ ತಂತ್ರಜ್ಞಾನದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಯಾಕಂತಂದ್ರೆ ತಂತ್ರಜ್ಞಾನ ಅನ್ನುವಂಥದ್ದು ದಿನ ದಿನ ಬದಲಾವಣೆ ಆಗುವಂಥದ್ದು, ಅದು ನಿಂತ ನೀರಲ್ಲ. ಹೊಸ ಸಂಶೋಧನೆಗಳು ಆಗ್ತಾ ಇರ್ತವೆ. ಯಾವ ಸಂಶೋಧನೆಯಿಂದ ನಮಗೆ ಹೆಚ್ಚಿನ ಇಳುವರಿ ಬರ್ತದೆ, ಹೆಚ್ಚಿನ ಆದಾಯ ಬರ್ತದೆ ಅನ್ನುವಂಥದ್ದು ತಿಳ್ಕೊಳ್ಳೋದು ನಮ್ಮ ರೈತರೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ಈ ವಿಷಯಗಳನ್ನು ನಮ್ಮ ಜೊತೆಗೆ ತಿಳಿಸಿಕೊಡೋದಕ್ಕೆ ಇವತ್ತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಸಂತ್ ಗಾಣಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಸಂತ್ ಗಾಣಿಗೇರ್ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ ತಮಗೂ ಮತ್ತು ರೈತ ಬಾಂಧವರಿಗೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ತೋಟಗಾರಿಕೆ ಅಂದ ತಕ್ಷಣ ಬಹಳ ಪ್ರಚಲಿತ ಇರತಕ್ಕಂಥ ಒಂದು ಬೆಳೆಗಳಾಗಿದ್ದವು. ಅದರಲ್ಲಿ ಆರ್ಥಿಕವಾಗಿ ಬುನಾದಿ ಕೊಡ್ತಕ್ಕಂಥ ತೋಟಗಾರಿಕೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಇವತ್ತು ಹಣ್ಣುಗಳನ್ನು ತಗೋಬೋದು, ಆಮೇಲೆ ವಾಣಿಜ್ಯ ಹೂಗಳನ್ನು ತಗೋಬೋದು, ತರಕಾರಿಗಳನ್ನು ತಗೋಬೋದು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ತರಕಾರಿಯಲ್ಲಿ ಭಾಳ ಬೇಡಿಕೆ ಇರತಕ್ಕಂಥದ್ದು ಪ್ರಾಮುಖ್ಯತೆ ಇರತಕ್ಕಂಥದ್ದು ಅಂದರೆ ಈರುಳ್ಳಿ ಅಂತ ಹೇಳ್ಬೋದು. ಇದಕ್ಕೆ ಈರುಳ್ಳಿ ಅಂತ ಹೇಳ್ತೀವಿ, ಉಳ್ಳಾಗಡ್ಡಿ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಅಖಂಡ ಕರ್ನಾಟಕವನ್ನು ನೋಡಿಬಿಟ್ಟೆ ಅಂದರೆ ಇವತ್ತು ಬಾಗಲಕೋಟೆ ಮತ್ತು ಧಾರವಾಡದಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಹೆಚ್ಚು ಬೆಳೀತಕ್ಕಂಥ ಒಂದು ವಾಣಿಜ್ಯ ತರಕಾರಿಯಪ್ಪ ಅಂದರೆ ಈ ಒಂದು ಉಳ್ಳಾಗಡ್ಡಿ ಅಂತ ಹೇಳ್ಬೋದು, ಈರುಳ್ಳಿ ಅಂತ ಹೇಳ್ಬೋದು. ರೈತ ಬಂಧುವರೇ, ಈರುಳ್ಳಿನ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬರು ಹೆಣ್ಮಕ್ಳು ಪ್ರತಿಯೊಬ್ಬರ ಮನೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿಲ್ಲದೆ ಯಾವ ಕೆಲಸಗಳು ಕಾರ್ಯಗಳು ಸಮಾಪ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಅಡಿಗೆಗೆ ಮೂಲವಾಗಿ ಬೇಕಾಗಿದ್ದಪ್ಪ ಅಂದರೆ ಈರುಳ್ಳಿ. ಯಾಕಂದರೆ ಈರುಳ್ಳಿಯ ಒಂದು ಬಹುತೇಕವಾಗಿ ತಮ್ಗೆ ಗೊತ್ತಿದ್ದ ಹಾಗೆ ಇದರಲ್ಲಿರ್ತಕ್ಕಂಥ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ವೈದ್ಯಕೀಯ ಒಂದು ರಾಸಾಯನಿಕಯುಕ್ತ ಜನ್ಯಗಳು ಇದಕ್ಕೆ ಭಾಳಷ್ಟು ಒಂದು ಶಾರೀರಿಕವಾಗಿ ಮಾನವನಿಗೆ ಬೇಕಾದ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಇದೊಂದು ಭಾಳ ನಾವು ಹೇಳ್ತಾ ಇದ್ದೀವಿ, ಇದರಲ್ಲಿ ಸಲ್ಫರ್ ಕಾಂಟೆಂಟ್ ಅಂತ ಹೇಳ್ತಿದ್ವಿ. ಸಲ್ಫರು ಹೆಚ್ಚಿರುವುದರಿಂದ ಇದು ಆರೋಗ್ಯಕ್ಕೆ ಬಹಳಷ್ಟು ಒಂದು ಏನಪ್ಪ ಅಂದರೆ ನಮಗೆ ಯಾವುದೇ ರೋಗ ರುಜಿನಗಳು ಬರದ ಹಾಗೆ ಒಂದು ಶಕ್ತಿವರ್ಧಕವಾಗಿ ಇದು ಕೆಲಸ ಮಾಡ್ತಾ ಇದೆ. ಅದರಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಏನಪ್ಪ ಅಂದರೆ ಅಲಲ್ ಪ್ರೊಫೈಲ್ ಡೈಸಲ್ಫೈಡ್ ಅಂತಕ್ಕಂಥದ್ದು, ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಿದ್ವಿ. ಇದು ಇರುವುದರಿಂದ ಭಾಳಷ್ಟು ರಕ್ತ ಪರಿಚಯನೆಗಾಗಲಿ ಅಥವಾ ಇವತ್ತು ನಮ್ದು ಇವತ್ತು ಸಿಹಿಮೂತ್ರ ರೋಗ ಅಂತ ಹೇಳ್ತಾ ಇದ್ವಿ, ಅದನ್ನು ನಿವಾರಿಸಲಿಕ್ಕೆ ಇವತ್ತು ಈರುಳ್ಳಿ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಆಮೇಲೆ ನಮಗೆ ಬರ್ತಕ್ಕಂಥದ್ದಪ್ಪ ಅಂದ್ರೆ ಈಗ ಬ್ಲಡ್ ಪ್ರೆಷರ್ಸ್ ಎಲ್ಲ ಕಡೆ ಇವತ್ತು ಟೆನ್ಷನ್ ಆಗಿ ಜಾಸ್ತಿ ಆಗ್ತಾ ಇದೆ, ಅದನ್ನು ಶಮನ ಮಾಡ್ಲಿಕ್ಕಂದ್ರೆ ಈರುಳ್ಳಿ ಬೇಕಂತ ಹೇಳ್ತೀವಿ. ಇನ್ನು ಯಾರೂ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ, ಇವತ್ತು ಗಂಡು ಮಕ್ಕಳಲ್ಲಿ ಗಂಡಸ್ತನ ಹೆಚ್ಚು ಆಗಬೇಕು, ವೀರ್ಯಾಣಗಳ ಸಂಖ್ಯೆ ಅಭಿವೃದ್ಧಿ ಆಗಬೇಕಪ್ಪ ಅಂತಂದ್ರೆ ಸಹಿತ ಈರುಳ್ಳಿಯನ್ನು ಹೆಚ್ಚು ತಿನ್ನಲಿಕ್ಕೆ ಅಂತ ಹೇಳ್ತಾ ಇದ್ವು. ಹೀಗೆ ವೈದ್ಯಕೀಯ ರಂಗದಲ್ಲಿ ಮಾನವನ ಶರೀರದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ತರಕಾರಿ ಅಂದರೆ ಈರುಳ್ಳಿ ಅಂತ ಹೇಳ್ಬೋದು. ಈರುಳ್ಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಒಂದು ವರ್ಷಾನುಗಂಟಲೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಮುಂಗಾರಲ್ಲಿ ಬೆಳಿಬೋದು, ಹಿಂಗಾರಿಯಲ್ಲಿಯೂ ಬೆಳಿಬೋದು, ಬೇಸಿಗೆ ಕಾಲದಲ್ಲಿ ಬೆಳಿಬೋದು, ಬೇಸಿಗೆಯಲ್ಲಿ ಮತ್ತು ನೀರಾವರಿ ಆಶ್ರಯದಲ್ಲಿ ಬೆಳೀತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ವಾತಾವರಣ ಬಹಳ ಮುಖ್ಯ. ಈಗ ನಾವು ವರ್ಗೀಕರಣ ಮಾಡಬೇಕಪ್ಪ ಅಂತಂದರೆ ತಳಿಗಳ ಮೇಲೆ ವರ್ಗೀಕರಣ ಮಾಡಬೇಕಾಗತ್ತೆ ಆಯಾ ಒಂದು ವಾತಾವರಣಕ್ಕೆ ಅನುಗುಣವಾಗಿ. ಮುಖ್ಯವಾಗಿ ಇದಕ್ಕೆ ಮಣ್ಣು ಬಹಳ ಮುಖ್ಯ. ಯಾವುದೇ ಮಣ್ಣಿನಲ್ಲೂ ಬೆಳೆದರೂ ಸಹಿತ ಇದರಲ್ಲಿರ್ತಕ್ಕಂಥ ಒಂದು ಭಾಳಷ್ಟು ಪೋಷಕಾಂಶ ಇರತಕ್ಕಂಥ ಮಣ್ಣು, ಮರಳು, ಮರಳು ಮಿಶ್ರಿತ ಗೋಡು ಮಣ್ಣು ಅಂತ ಹೇಳ್ತೀವಲ್ಲ, ಅದು ಸಾಧಾರಣವಾಗಿ ಬಹಳ ಅತ್ಯುತ್ತಮವಾದ ಮಣ್ಣು ಅಂತ ಹೇಳ್ಬೋದು. ಆಮೇಲೆ ನೀರು ಬಸಿದು ಹೋಗ್ತಕ್ಕಂಥ ಮಣ್ಣು ಇದಕ್ಕೆ ಬಹಳ ಅನುಕೂಲವಿರತಕ್ಕಂಥದ್ದು. ಆಮೇಲೆ ಇತ್ತಿತ್ತಲಾಗಿ ಸಂಶೋಧನೆ ಮುಖಾಂತರವಾಗಿ ಯಾರು ಕರಿಮಣ್ಣಿನಲ್ಲಿ ಇವತ್ತು ಅಲ್ಲಿರ್ತಕ್ಕಂಥದ ವಿದ್ಯುತ್ವಹನ ಶಕ್ತಿ 4-6 dBm ಇದ್ದರೂ ಸಹಿತ ಉಳ್ಳಾಗಡ್ಡೆಯನ್ನು ನಾವು ಆರ್ಥಿಕವಾಗಿ ಬೆಳೀಲಿಕ್ಕೆ, ವಾಣಿಜ್ಯವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಒಂದು ಉತ್ತರ ಕನ್ನಡ ಭಾಗದಲ್ಲಿ ಬಿಜಾಪುರ ಮತ್ತು ಬಾಲಕೋಟೆಯಲ್ಲಿ 2 ಪ್ರಮುಖವಾದ ತಳಿಗಳನ್ನಷ್ಟೇ ಕೇಳ್ತಾ ಇದ್ದೀವಿ ನಾವು. ಅದು ತೆಲಿಗಿ ರೆಡ್ಡು, ತೆಲಿಗಿ ಬಿಳಿ ಅಂತ ಹೇಳ್ತಾ ಇದ್ವಿ. ಇದು ರೈತರು ಹುಡುಕಿಕೊಟ್ಟಂಥ ತಳಿ. ಇದು ಎಷ್ಟೋ ವರ್ಷಾನುಗಂಟ್ಲಿನಿಂದ ಸಹಿತ ರೈತರು ತಮ್ಮ ಪೂರ್ವಜಕರಿಂದ ಬಳವಲಾಗಿ ಬಂದಂಥ ತಳಿ. ಆದರೆ ಈ ತಳಿ ಬಹಳಷ್ಟು ಒಂದು ವಾತಾವರಣಕ್ಕೆ ಒಗ್ಗಿಕೊಂಡು ಬರ್ತಕ್ಕಂಥ ತಳಿ ಆದರೂ ಸಹಿತ ಇದು ಹೆಚ್ಚು ಒಂದು ಉತ್ಪಾದನೆ ಕೊಡ್ತಕ್ಕಂಥ ಶಕ್ತಿ ಇದರಲ್ಲಿಲ್ಲ. ಇತ್ತಿತ್ತಲಾಗಿ ಸಂಶೋಧನೆ ಮುಖಾಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟದವರು ಅನೇಕ ತಳಿಗಳನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಅವು ರೈತರ ಬಾಗಿಲಿಗೆ ಮುಟ್ಟಿದವು. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಅರ್ಕಾ ಕಲ್ಯಾಣ್ ಅಂತ ತಳಿ ಬಹಳ ಪ್ರಚಲಿತವಾದ ತಳಿ. ಯಾಕಪ್ಪ ಅಂದರೆ ಮುಂಗಾರಿ ಒಂದು ಹಂಗಾಮಿಗೆ ಬೇಕಾದದ್ದು ತಳಿ ಅಂತ ಬಂದರೆ ಈ ಅರ್ಕಾ ಕಲ್ಯಾಣ್ ಅಂತ ಹೇಳ್ತೀವಿ. ಯಾಕಂದರೆ ಈ ಗಾತ್ರ ಮತ್ತು ಬಣ್ಣಗಳಲ್ಲಿ ವಿವಿಧವಾದ ಒಂದು ಈರುಳ್ಳಿ ಬೆಳೆಗಳನ್ನು ನೋಡ್ತಾ ಇದ್ದೀವಿ ತಳಿಗಳಲ್ಲಿ. ಇದು ಒಂದು ನಾನು ಹೇಳಿದ್ನಲ್ಲ ಅರ್ಕ ಕಲ್ಯಾಣ್ ಅಂತಕ್ಕಂಥದ್ದು. ಇದು ಹಳೆಯ ತಳಿ ಆಗಿದ್ದರೂ ಸಹಿತ ಹೆಚ್ಚು ರೈತರು ಇದಕ್ಕೆ ಆಕರ್ಷಣೆ ಆಗ್ತಾ ಇದ್ದಾರೆ. ಇದರ ಜೊತೆಗೆ ರೈತರು ಅನೇಕ ಪ್ರೈವೇಟ್ ಇರತಕ್ಕಂಥ ತಳಿಗಳನ್ನು ಮತ್ತು ಸಂಕ್ರಾಂತಿಗಳನ್ನು ಬೆಳೀತಾ ಇದ್ದಾರೆ. ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಇಲ್ಲಿ ಅರ್ಕ ಕಲ್ಯಾಣ್ ಅಂತಕ್ಕಂಥದ್ದು ಬಹಳ ಒಂದು ನಿರೋಧಕ ಶಕ್ತಿ, ಜೊತೆಗೆ ಈ ಒಂದು ಎಲೆ ಚುಕ್ಕೆ ರೋಗ ಬರ್ತಕ್ಕಂಥದ್ದು, ಈ ರೋಗಕ್ಕೆ ಒಂದು ಒಂದು ರೆಜಿಸ್ಟೆಂಟ್ ಪವರ್ ಇರುತ್ತೆ ಬರೋದ್ರ ಜೊತೆಗೆ ನಮ್ಮದು ಮುಂಗಾರು ಹಂಗಾಮಿನಲ್ಲಿ ಈ ಒಣ ಪ್ರದೇಶದಲ್ಲಿ ಭಾಳಷ್ಟು ಇಳುವರಿ ಬರ್ತಕ್ಕಂಥ ತಳಿಯಾಗಿದೆ. ಇನ್ನು ಭಾಳ ಮಂದಿಗೆ ಗೊತ್ತಿರಬೇಕು, ಅರ್ಕ ಪ್ರಗತಿ ಅಂತೇಳಿ ಒಂದು ಇನ್ನೊಂದು ತಳಿ ಇದೆ. ಅರ್ಕ ಸ್ವಾದಿಷ್ಟ ಅಂತಿದೆ, ಅರ್ಕ ಪಿತಾಂಬರ್ ಅಂತಿದೆ. ಅರ್ಕ ಪಿತಾಂಬರ್ ಹಳದಿ ಬಂದಿರತಕ್ಕಂಥದ್ದು. ಇನ್ನು ನಾವು ಹಂಗೆ ಬೆಂಗಳೂರು ಹತ್ರ ಹೋಗ್ಬಿಟ್ಟಿವಪ್ಪ ಅಂತಂದ್ರೆ ಸಣ್ಣ ಸಣ್ಣ ಸಂಕರ್ಣ ತಳಿಗಳನ್ನು ಹೆಚ್ಚುವಾಗಿ ಬೆಳೀತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ನಮ್ಮಲ್ಲಿ ಮಲ್ಟಿಪಲ್ ಆನಿಯನ್ ಅಂತಿಲ್ಲ, ಒಂದು ಬೀಜ ಹಾಕಿದ ಒಂದೇ ಉಳ್ಳಾಗಡೆ ಆಗ್ತೈತಿ. ಅಲ್ಲಿ ಹಾಕಿದಂದ್ರೆ 4-5 ಮರಿಗಡ್ಡೆಗಳನ್ನು ಬಿಡ್ತಕ್ಕಂಥ ತಳಿಗಳಿದ್ದಾವೆ. ಅವು ಅಷ್ಟೊಂದು ನಮ್ಮಲ್ಲಿ ಪ್ರಚಲಿತದಿಲ್ಲ. ಯಾಕಂದರೆ ನಮ್ಮ ರೈತ ಬಾಂಧವರು ಇರೋದು ಒಂದು ಉಳ್ಳಾಗಡ್ಡಿ ಒಂದೇ ಒಂದು ಬರಬೇಕಂತೇಳಿ ಆಶಾದಾಯಕವಾಗಿ ಇವತ್ತು ಬೆಳೀತಾ ಇದ್ದಾರೆ. ಇನ್ನು ವಿಶೇಷವಾಗಿ ಇಲ್ಲಿ ಇನ್ನೊಂದು ತಳಿಗಳ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಆ ತಳಿಗಳು ಯಾವಪ್ಪ ಅಂತಂದ್ರೆ ಈ ಭೀಮಾ ಸೂಪರು, ಭೀಮಾ ರೆಡ್ಡು ಅಂತಕ್ಕಂಥ ತಳಿಗಳು. ಯಾಕಂದರೆ ಇವು ತಡವಾಗಿ ಮುಂಗಾರು ಹಂಗಾಮಿಗೆ ಬರ್ತಕ್ಕಂಥ ತಳಿ, ಎಂಥ ವಾತಾವರಣ ಇದ್ರೂ ಸಹಿತ ಒಗ್ಗಿಕೊಂಡು ಬರ್ತಕ್ಕಂಥ ತಳಿ. ಮತ್ತು ಇದು ಎಕರೆಕೇನಿಲ್ಲ ಅಂದರೂ 20 ಟನ್ನಷ್ಟು ಬರ್ತಕ್ಕಂಥ ಒಂದು ಸಾಮರ್ಥ್ಯ ಈ ಭೀಮಾ ಸೂಪರ್ಗೆ ಮತ್ತು ಭೀಮಾ ರೆಡ್ಡಿಗೆ ಹೆಚ್ಚು ಉತ್ಪಾದನೆ ಕೊಡ್ತಕ್ಕಂಥ ಸಾಮರ್ಥ್ಯ ಹೊಡೆದಂಥ ತಳಿಗಳಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ತಳಿ ಬಗ್ಗೆ ಅಷ್ಟೇ ಇಲ್ಲ, ವೈಜ್ಞಾನಿಕವಾಗಿ ರೈತ ಬಾಂಧವರು ಈ ಹೇಗೆ ಬೆಳಿಬೇಕಪ್ಪ ಅಂತಂದರೆ ಉಳ್ಳಾಗಡ್ಡಿನೆಲ್ಲರೂ ನಮ್ಮ ಒಂದು ವಿಜಯಪುರ ಮತ್ತು ಬಾಗಲಕೋಟೆ ನಿಟ್ಟಿನಲ್ಲಿ ರೈತರು ಬಿತ್ತನೆ ಮಾಡೋದಂದ್ರೆ ಕೂರ್ಗೆ ಬಿತ್ತನೆ ಮಾಡಿಬಿಡ್ತಾರೆ. ಈ ಕೂರ್ಗೆ ಬಿತ್ತನೆ ಮಾಡೋದ್ರಿಂದ ನಮ್ಗೆ ಹೆಕ್ಟರ್ ಪ್ರದೇಶಕ್ಕೆ 14-20 kg ಬೀಜಗಳನ್ನು ಅವರು ವ್ಯಯ ಮಾಡ್ತಾ ಇದ್ದಾರೆ. ಇದು ವೈಜ್ಞಾನಿಕವಾಗಿ ನನ್ನ ದೃಷ್ಟಿಯಲ್ಲಿ ಭಾಳ ತಪ್ಪು. ಯಾಕಂದರೆ ಇದನ್ನು ವೈಜ್ಞಾನಿಕವಾಗಿ ಇನ್ನೂ ನಾವು ಬೆಳಿಲಿಕ್ಕಪ್ಪ ಅಂತಂದ್ರೆ ಭಾಳ ಅಂದರೆ 2-3 kg ಬೆಳಿಲಿಕ್ಕೆ ಬೀಜಗಳನ್ನು ಪಡೆದು ವೈಜ್ಞಾನಿಕವಾಗಿ ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಹೆಂಗಪ್ಪ ಅಂತಂದ್ರೆ ಭಾಳ ಮಂದಿ ರೈತರು ಮಡಿಗಳನ್ನು ಮಾಡಬೇಕು. ಮಡಿಗಳನ್ನು ಮಾಡಿ 1.2 meters ಅಂತ ಅಂದರೆ 4-4 feet ಮಡಿಗಳನ್ನು ಮಾಡಿ ಆ ಮಡಿಗಳಲ್ಲೇ ತೆಳುವಾಗಿ ಇವತ್ತು ಉಸುಗಿನಲ್ಲಿ ಹಾಕಿ ಆ ಬೀಜಗಳನ್ನು ಬಿಟ್ಟುಬಿಟ್ಟಪ್ಪ ಅಂತಂದ್ರೆ ಸ್ವಲ್ಪ ಒಂದು ತುಂತುರಾದ ಹನಿ ಮಳೆ ಇತ್ತಂದ್ರೆ ಒಳ್ಳೆ ನಮಗೆ ಬೆಳಿ ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಇನ್ನು ನಾಟಿ ಮಾಡೋ ಪದ್ಧತಿ ಅಂತೂ ಭಾಳ ಮಂದಿಗೆ ರೈತರಿಗೆ ಗೊತ್ತಿಲ್ಲ. ಅದಕ್ಕೆ ಇದಕ್ಕೂ ಭಾಳಷ್ಟು ತಾಳ್ಮೆ ಬೇಕು. ಈ ನಾಟಿ ಮಾಡೋದ್ರಿಂದ ಲಾಭಗಳೇನಾಗ್ತಾ ಇದ್ದಾವಪ್ಪ ಅಂತಂದ್ರೆ ನಮಗೆ ಗಡ್ಡೆಗಳ ಪ್ರಮಾಣ ಭಾಳ ಉತ್ಕೃಷ್ಟವಾಗಿ ಬೆಳೀತಾ ಇದ್ದಾವೆ, ಸಮವಾಗಿ ಬೆಳೀತಾ ಇದ್ದಾವೆ, ಮತ್ತು ಪೋಷಕಾಂಶಗಳನ್ನು ಸಮವಾಗಿ ತೆಗೆದುಕೊಳ್ತದಪ್ಪ ಅಂತಂದ್ರೆ ಇದು ನಾಟಿ ಮಾಡೋದ್ರಿಂದ. ಎಲ್ಲಿ ಮಾಡ್ತಾ ಇದ್ದಾರಪ್ಪ ನಾಟಿ ಅಂದ್ರೆ ಎಲ್ಲಿ ನೀರಾವರಿ ಪ್ರದೇಶಗಳಿರ್ತದೆ ಅಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇವತ್ತು ನಾವು ಒಣಬೇಸಾಯ ಬೆಳಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಕೂರಿಗೆ ಬಿತ್ತನೆಯಾರ ಮಾಡ್ಬೋದು, ಚೌಕಟ್ಟು ರೀತಿಯಲ್ಲಿ ಬೆಳಿಬಹುದು. ಆದರೆ ನೀರಾವರಿ ಪ್ರದೇಶದಲ್ಲಿ ಇವತ್ತು ಮಹಾರಾಷ್ಟ್ರದ ನಾವು ಭಾಗದಲ್ಲಿ ಹೋಗ್ಬಿಟ್ಟಿವಪ್ಪ ಅಂತಂದ್ರೆ ಇತ್ತಿತ್ತಲಾಗಿ ಸಂಶೋಧನೆ ಪ್ರಕಾರ ರೈತರು ಡ್ರಿಪ್ಪಿನಲ್ಲಿ ಸಹಿತ ಇವತ್ತು ಉಳ್ಳಾಗಡ್ಡಿ ಬೆಳೀತಾ ಇದ್ದಾರೆ. ತಮಗೆಲ್ಲ ವಿಷಯ ಅನಿಸ್ಬೋದು, ನಮ್ಗೆ ಗೊತ್ತಿದ್ದೇನಪ್ಪ ಅಂತ ತರಕಾರಿಗಳನ್ನು, ಅದು ಟೊಮೆಟೊ ಬದನೇಕಾಯಿ ಬೇರೆ ಬೇರೆ ತರಕಾರಿಗಳನ್ನು, ಇದು ಏನಪ್ಪ ಅಂದರೆ ಕುಂಬಳಕಾಯಿ ಸಂಬಂಧಪಟ್ಟಂಥದ್ದು ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಲಿ, ಇವನ್ನೆಲ್ಲ ನಾವು ಸಸಿ ಮಡಿಗಳನ್ನು ಏರ್ ಸಸಿಗಳನ್ನು ಮಾಡಿ ಡ್ರಿಪ್ ಮುಖಾಂತರವಾಗಿ ಬಿಟ್ಟು ಬೆಳೀತಾ ಇದ್ವಿ. ಈಗ ಮಹಾರಾಷ್ಟ್ರದ ಭಾಗದಲ್ಲಿ ಹೆಚ್ಚು ಹೆಚ್ಚು ರೈತರು ಏರು ಸಸಿಗಳನ್ನು ಮಾಡಿ, ಅದಕ್ಕೆ ನಾವು ಇಂಗ್ಲೀಷ್ನ ರೇಜ್ ಬೆಡ್ ಅಂತ ಹೇಳ್ತೀವಿ, ಮಾಡಿ ಡ್ರಿಪ್ ಮುಖಾಂತರವಾಗಿ ಉಳ್ಳಾಗಡ್ಡಿ ಬೆಳೀತಕ್ಕಂಥ ಒಂದು ತಾಂತ್ರಿಕತೆ ಇವತ್ತು ಪ್ರಚಲಿತ ಆಗ್ತಾ ಇದೆ. ಇದೇನು ನಮಗೆ ಅನುಕೂಲ ಅಂತ ನೀವು ತಾವು ಕೇಳ್ಕೋಬಹುದು. ಹೆಚ್ಚು ಹೆಚ್ಚು ಸಮವಾಗಿ ಪೋಷಕಾಂಶಗಳನ್ನು ತೆಗೆದುಕೊಂಡು ಭಾಳ ಉತ್ಕೃಷ್ಟವಾಗಿ ಹೆಚ್ಚಿನ ಗಾತ್ರದಲ್ಲಿ ಬರ್ತಕ್ಕಂಥ ಒಂದು ತಂತ್ರಜ್ಞಾನಪ್ಪ ಅಂತಂದ್ರೆ ಈ ಡ್ರಿಪ್ ಮುಖಾಂತರವಾಗಿ ಹನಿ ನೀರಾವರಿ ಮುಖಾಂತರವಾಗಿ ಉಳ್ಳಾಗಡ್ಡೆಯನ್ನು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಇತ್ತಿತ್ತಲಾಗಿ ತಾವು ತೋಟಗಾರಿಕಾ ಮೇಳಕ್ಕೆ ಬಂದರೆ ತಾವು ನೋಡಬಹುದು. ಇವತ್ತು ನಾವು ಮಲ್ಚಿಂಗ್ ಅಂತ ಹೇಳ್ತಾ ಇದ್ದೀವಿ, ಮಲ್ಚಿಂಗ್ ಅಂತ ನಮ್ಗೆ ಗೊತ್ತಿದೆ, ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸಹಿತ ಉಳ್ಳಾಗಡ್ಡಿ ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಈಗ ನಾನು ತಂತ್ರಜ್ಞಾನ ಹಂಚಿಕೋಬೇಕಪ್ಪ ಅಂತಂದ್ರೆ ಇಸ್ರೇಲ್ ದೇಶಕ್ಕೆ ಹೋದಾಗ ಅಲ್ಲಿ ತಂತ್ರಜ್ಞಾನಗಳನ್ನು ನಾವು ಅಳಿಕೆ ಮಾಡಲಿಕ್ಕೆ ಬಹಳಷ್ಟು ಸಾಧ್ಯತೆ ಇದೆ. ನಾನು 5-6 ವರ್ಷದಿಂದಲೇ ಒಂದು ಪ್ರಾತ್ಯಕ್ಷತೆಯನ್ನು ಕೈಕೊಂಡ್ವಿ, ಭಾಳ ಯಶಸ್ವಿಯಾದ ಪ್ರಾತ್ಯಕ್ಷತೆಗಳನ್ನು ಇಲ್ಲಿ ಕೈಕೊಂಡ್ವಿ. ಏನಪ್ಪ ಅಂದರೆ ಉಳ್ಳಾಗಡ್ಡೆಯನ್ನು ಈ ಡ್ರಿಪ್ ಮುಖಾಂತರ, ಅದಕ್ಕೆ ಇಂಗ್ಲೀಷ್ನಾಗ ಫರ್ಟಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ರಸಗೊಬ್ಬರಗಳನ್ನು ರಸಾವರಿಗಳನ್ನು ಮತ್ತು ಈ ಡ್ರಿಪ್ಪಿನ ಮುಖಾಂತರ ಕೊಟ್ಟಾಗ ಗಾತ್ರಗಳಲ್ಲಿ ದೊಡ್ಡ ಸೈಜಷ್ಟು ದೊಡ್ಡ ಗಾತ್ರದ ಉಳ್ಳಾಗಡ್ಡೆಯನ್ನು ಬೆಳಿಲಿಕ್ಕೆ ಸಾಧ್ಯತೆ, ಮತ್ತು ಅದರಿಂದ ಏನು ಕಟಾವಿಗೆ ಒಂದೇ ಸಮತಟ್ಟವಾಗಿ ಕಟಾವಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ರೋಗ ರುಜಿನಗಳ ಹೌಳಿ ಎದ್ದು ಕಾಣಿಸೋದಲ್ಲ. ಅದಕ್ಕೆ ಈ ತಂತ್ರಜ್ಞಾನಗಳನ್ನು ರೈತ ಬಾಂಧವರು ಅಳಿಸ್ಕೊಳ್ಳಿಕ್ಕೆ ಈ ಮೂಲಕ ತಮಗೆ ಕರೆ ಕೊಡ್ತಾ ಇದ್ದೀನಿ. ಇನ್ನು ತಮಗೆಲ್ಲ ಗೊತ್ತಿದೆ, ಇದರಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಭಾಳ ಮಂದಿ ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಉಳ್ಳಾಗಡ್ಡಿ ಬೀಳಿದ ತಕ್ಷಣ ಆ ಮಳೆ ಆದ ತಕ್ಷಣ ಕಸ ತೆಗೆದು ಒಂದು ದೊಡ್ಡದಾಗಿಬಿಡ್ತೈತಿ, ಜೇಕ್ ಅಂತಕ್ಕಂಥದ್ದು. ಭಾಳಷ್ಟು ರೈತರಿಗೆ ಇದು ಭಾಳ ರೈತರ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದರೆ ನಾವು ಇವತ್ತು ನವಲಗುಂದ, ನರಗುಂದ, ಗದಗ, ಧಾರವಾಡ ಮತ್ತು ಬಾಗಲಕೋಟೆ ಮತ್ತು ವಿಜಯಪುರ ಒಂದು ಕರಿಮಣ್ಣಿನಲ್ಲಿ ನೋಡಿದ್ರೆ ಅಂದರೆ ಭಾಳ ಮಂದಿ ರೈತರು ಉಳ್ಳಾಗಡ್ಡಿ, ಹತ್ತಿ, ಮೆಣಸಿನಕಾಯಿ ಕೂಡ ಬೆಳೀತಾ ಇದ್ದಾರೆ. ಇದು ಯಾವಾಗ ನಮ್ಮ ಪೂರ್ವಜಕರು ಒಂದು ಕೊಟ್ಟಂಥ ಒಂದು ಅಗ್ರೋನಾಮಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ವಿ. ಅಲ್ಲಿ ಏನಾಗ್ತಾಯಿದೆಪ್ಪ ಅಂದರೆ ಕಪ್ಪು ಮಣ್ಣಿನಲ್ಲಿ ಈ ಕಳೆ ನಿಯಂತ್ರಣ ಮಾಡೋದು ಭಾಳ ಕಷ್ಟ ಆಗಿಬಿಡ್ತೈತಿ. ಯಾಕಂದ್ರೆ ಆ ಕಾಲಕ್ಕೆ ಸಕಾಲದಲ್ಲಿ ರೈತರಿಗೆ ಈ ಯಾರೂ ಒಂದು ಕಾರ್ಮಿಕರು ಸಿಗೋದಿಲ್ಲ, ಕಸದ ಹಾವಳಿ ಹೆಚ್ಚಾಗಿ ಹೆಚ್ಚು ಹೆಚ್ಚು ರೋಗಗಳು ಆವರಿಸಿಕೊಂಡು ಬೆಳೆಯಲ್ಲಿ ಭಾಳಷ್ಟು ನಷ್ಟವಾಗ್ತಾ ಇದೆ. ಅದಕ್ಕೆ ರೈತ ಬಂದವರು ಸ್ವಲ್ಪ ಇವತ್ತು ಈ ವೀಡಿಸೈಡ್ಸ್ ಅಂತಕ್ಕಂಥದ್ದು ಕಳೆ ನಿಯಂತ್ರಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಭಾಳ ಮಂದಿ ರೈತರು ಏನು ಮಾಡಿಬಿಡ್ತಾರೆ, ಬಿತ್ತಿದ ತಕ್ಷಣ ಕಳೆ ನಿಯಂತ್ರಣ ಮಾಡೋಕ್ಕೆ ಮರೆತು ಬಿಡ್ತಾರೆ. ಅದು ಆಗೋದು 15-20 ದಿವಸಕ್ಕೆ ಕಳೆ ಬಂದ ತಕ್ಷಣ ವಿಚಾರ ಮಾಡಲಿಕ್ಕೆ ಬರ್ತಾರೆ. ಅದನ್ನು ಎಂದೂ ರೈತ ಬಂದವರು ಮಾಡಬಾರ್ದು. ಯಾವತ್ತೂ ನಾವು ಬಿತ್ತಿದ ಮರುದಿವಸನೇ ಕೆಲವು, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ತಾವು ದಯವಿಟ್ಟು ಬರ್ಕೋಬೇಕು. ಯಾಕಂದ್ರೆ ಭಾಳ ಮುಖ ಪೆಂಡಿ ಮೆತ್ತಲೆ ಅಂತಕ್ಕಂಥದ್ದು, ಪ್ರತಿ ಒಂದು ಲೀಟರ್ ನೀರಿಗೆ 4 ಮಿಲಿಲೀಟರ್ ಪೆಂಡಿ ಮೆತ್ತಲನ್ನು ತಾವು ಮಣ್ಣಿನಲ್ಲಿ ತೇವಾಂಶವನ್ನು ನೋಡಿ ಸಿಂಪರಣೆ ಮಾಡಿದರೆ ಯಾವುದೇ ಕಸ ಕಡ್ಡಿಗಳು ಬರುವುದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಇವನ ಸಸಿ ಮಡಿಗಳನ್ನು ಮಾಡಿ ತಾವು ಬಿತ್ತನೆ ಮಾಡಿದಲ್ಲಿ, ಅಂದರೆ ಸಸಿ ಮಡಿಗಳನ್ನು ಮಾಡಿ ನಾಟಿನಿ ಮಾಡಿದಂತಂದ್ರೆ ಅಲ್ಲೇ ಒಂದು 2 ಲೀಟರ್ ಬ್ಯೂಟಾಕ್ಲೋರ್ ಅಂತ ಸಿಗ್ತಕ್ಕಂಥದ್ದು ವಿಡಿಸೈಡನ್ನು 1000 ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರಪ್ಪ ಅಂತಂದ್ರೆ ಅದು ಸಿಸ್ಟಮಿಕ್ ಅಂತ ಹೇಳ್ತೀವಿ. ಅದು ಕಳೆ ನಿಯಂತ್ರಣ ಅಷ್ಟೇ ಮಾಡುತ್ತೆ, ಉಳ್ಳಾಗಡ್ಡಿಗೆ ಏನೂ ಮಾಡೋದಲ್ಲ, ಯಾವುದೇ ತರಹದ ಹಾನಿ ಮಾಡ್ತಾ ಇಲ್ಲ. ಇವುಗಳನ್ನು ತಿಳ್ಕೋಬೇಕು. ಇನ್ನು ಇಲ್ಲ, ನಾವು ಮಿಶ್ರ ಬೆಳೆಯಾಗಿ ನಾವು ಇವತ್ತು ಉಳ್ಳಾಗಡ್ಡಿ ಮೆಣಸಿನಕಾಯಿ ಬೀಜಗಳನ್ನು ಬಿತ್ತೀವಿ ಭೂಮಿಯಲ್ಲಪ್ಪ ಅಂತಂದ್ರೆ ಅದಕ್ಕೆ ರೈತ ಬಂದರು ಬಿತ್ತಿದ ಮರುದಿವಸದಲ್ಲಿ, ಮರುದಿವಸ 24 ಗಂಟೆಯಲ್ಲಿ ಹಸಿ ಇದ್ದಲ್ಲಿ ತಾವು ದಯವಿಟ್ಟು 3.3 ಲೀಟರ್ಸ್ ಇರ್ತಕ್ಕಂಥ ಈ ಪೆಂಡಾಮಿತ್ಲನ್ನು 1000 ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರಪ್ಪ ಅಂತಂದ್ರೆ ಇದು ಯಾವುದೇ ಕಳೆಗಳಲ್ಲಿ ಕಾಣಿಸೋದಿಲ್ಲ. ಕಳೆಗಳನ್ನು ನಾವು ಸಮಗ್ರವಾಗಿ ಹತ್ತೊಟ್ಟು ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಸಾಧ್ಯತೆ ಇದೆ. ಆಮೇಲೆ ಇದು ಆದಮೇಲೆ 40-45 ದಿವಸದೊಳಗೆ ಕೈಲಿ ನಾವು ಇದನ್ನು ಕಸ ತೆಗೆಸಿದಪ್ಪ ಅಂತಂದ್ರೆ ಭಾಳಷ್ಟು ಕಸದ ಹವಳೆ ಕಡಿಮೆಯಾಗಿ ಗಾತ್ರದಲ್ಲಿ ಹೆಚ್ಚಾಗಿ ಸಮತಟ್ಟವಾದ ಗಾತ್ರದಿರ್ತಕ್ಕಂಥ ಈರುಳ್ಳಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಭಾಳ ಮಂದಿಗೆ ರಸಗೊಬ್ಬರ ಬಳಕೆ ಮಾಡೋದು ಗೊತ್ತಿದೆ, ಆದರೆ ಏನು ಮಾಡ್ತಾ ಇದ್ದಪ್ಪ ರೈತ ಬಾಂಧವರು ಅಂದ್ರೆ ಒಂದು DAP 1 ಎಕರೆಕಷ್ಟು ಉಗಿಬಿಡ್ತಾರೆ, 50 kg. ಅದು ಎದಕ್ಕೂ ಅದಕ್ಕೆ ಪೋಷಕಾಂಶ ಸಾಲದೇ ಇಲ್ಲ, ಉಳ್ಳಾಗಡ್ಡಿ ಊಟ ಚೆನ್ನಾಗಿ ಬೇಕು. ಅದಕ್ಕೆ ಭೂಮಿಯ ಒಂದು ಫಲವತ್ತತೆಯನ್ನು ನೋಡಿಕೊಂಡು ಉಳ್ಳಾಗಡ್ಡಿ ಬಿತ್ತನೆ ಮಾಡಿದ ನಂತರ ತಾವು ಬಿತ್ತು ಮುಂದೆ ಈ ಒಂದು ದಯವಿಟ್ಟು ರೈತ ಬಂತು ತಿಳ್ಕೋಬೇಕು, ಸಾರಜನಕ ರಂಜಕ ಪೊಟ್ಯಾಷ್ ಅಂತ ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ. DAP ಇರತಕ್ಕಂಥದ್ದು ಸಾರಜನಕ ಮತ್ತು ರಂಜಕ ಅಷ್ಟೇ ಇರುತ್ತೆ, ಪೊಟ್ಯಾಷಿಯ ಗೊಬ್ಬರ ಇರೋದೇ ಇಲ್ಲ. ಒಂದು DAP ಒಂದು ಚೀಲ ಹಾಕಿಬಿಟ್ರೆ ಅದಕ್ಕೆ ಸಫಿಷಿಯಂಟ್ ಆಗಿಬಿಡ್ತೈತಿ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಆಮೇಲೆ ನೋಡ್ತಾರೆ ಗಡ್ಡೆಗಳು ಗಾತ್ರದಲ್ಲಿ ಭಾಳಷ್ಟು ಏರುಪೇರು ಕಾಣ್ತಾ ಇದಾವೆ, ಅಲ್ಲೆಲ್ಲೆಲ್ಲೆಲ್ಲ ಆಗಿಬಿಡುತ್ತೆ. ಯಾಕಂದ್ರೆ ಮಳೆ ಆಶ್ರಿತ ಬೆಳೆದಾಗ ಸಮತಟ್ಟವಾಗಿ ನಾವು ಈ ಪೋಷಕಾಂಶ ನಿರ್ವಹಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗುತ್ತೆ. ಅದರಲ್ಲಿ ಪೊಟ್ಯಾಷಿಯ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಹೆಚ್ಚು ಹೆಚ್ಚು ಗಾತ್ರವನ್ನು ಪಡೀಲಿಕ್ಕೆ, ದೊಡ್ಡ ದೊಡ್ಡ ಗಾತ್ರದ ಗಡ್ಡೆಗಳನ್ನು ಪಡೀಲಿಕ್ಕೆ ಮತ್ತು ಗಡ್ಡೆಗಳು ರೋಗದಿಂದ ಮುಕ್ತವಾಗಲಿಕ್ಕೆ ಈ ಪೊಟ್ಯಾಷಿಯ ಗೊಬ್ಬರ ಬಹಳ ಅವಶ್ಯಕತೆ. ಈ ಪೊಟ್ಯಾಷಿಯ ಗೊಬ್ಬರವನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ರತಿ ಒಂದು ಹೆಕ್ಟ್ರೆಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಈ ಒಂದು ರಸಗೊಬ್ಬರವನ್ನು ಪ್ರತಿ ಒಂದು ಹೆಕ್ಟೇರಿಗೆ 125 kg ನಾವು ಬಳಕೆ ಮಾಡಬೇಕು. ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ಪೊಟ್ಯಾಷಿಯ ಗೊಬ್ಬರವನ್ನು ಮೂಲ ಗೊಬ್ಬರವಾಗಿ, ಯೂರಿಯಾ ಗೊಬ್ಬರವನ್ನು 50% ಮತ್ತು ರಂಜಕವನ್ನು 100% ತಾವು ಬಿತ್ತನೆ ಮಾಡೋದಕ್ಕೆ ಕೊಟ್ಟು ಬಿತ್ತನೆ ಆದ ಒಂದು 30-35 ದಿವಸಗಳಾಗಿ ಮೇಲು ಗೊಬ್ಬರವಾಗಿ ಉಳಿದ ಒಂದು ಸಾರಜನಕವನ್ನು ಯೂರಿಯಾ ಮುಖಾಂತರ ಕೊಟ್ಟರೆ ಈ ಒಂದು ಬೆಳೆ ಭಾಳ ಉತ್ಕೃಷ್ಟವಾಗಿ ಆಮೇಲೆ ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ಗಾತ್ರವನ್ನು ಹೆಚ್ಚು ನಾವು ಭಾಳಷ್ಟು ಇನ್ನೂ ಗಾತ್ರವನ್ನು ಹೆಚ್ಚಿಸಬೇಕು ಅಂಥೇಳಿ ವೈಜ್ಞಾನಿಕ ವಿಚಾರ ಮಾಡಿದೇವಪ್ಪ ಅಂತಂದ್ರೆ, ತಾವು ದಯವಿಟ್ಟು ಸಸ್ಯ ಪ್ರಚೋದಕಗಳನ್ನು ಸಹಿತ ತಾವು ಬಳಕೆ ಮಾಡಬೇಕು. ಸಸ್ಯ ಪ್ರಚೋದಕಗಳಿಗೆ ರೈತ ಬಾಂಧವರಿಗೆ ಭಾಳಷ್ಟು ಮಂದಿಗೆ ಗೊತ್ತಿರಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಮಿರಾಕ್ಯುಲಿನ್ ಅಂತ ಬಂದಿದೆ ಒಂದು, ಈ ಮಿರಾಕ್ಯುಲನ್ನು 2 ಮಿಲಿ ಲೀಟರ್ 1 ಲೀಟರ್ ನೀರಿಗೆ ಬಿತ್ತಿದ 40-45 ದಿನಗಳಲ್ಲಿ ಸಿಂಪರಣೆ ಮಾಡಿದ್ರೆ ಅಂದ್ರೆ ಗಡ್ಡೆಗಳ ಗಾತ್ರ ಹೆಚ್ಚು ಕಾಣಿಸ್ತೈತೆ ಮತ್ತು ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗಡ್ಡೆ ಕಟ್ಟಕ ಪ್ರಾರಂಭ ಮಾಡುವುದು 45 ದಿವಸದ ನಂತರ. ಈ 40-45 ದಿನಗಳಲ್ಲಿ ಈ ಮಿರಾಕ್ಯುಲಿನ್ ಅಂತಕ್ಕಂಥ 2 ಮಿಲಿ ಲೀಟರ್ ಪ್ರತಿ 1 ಲೀಟರ್ ಸಿಂಪರಣೆ ಮಾಡಿದ್ರಪ್ಪ ಅಂದ್ರೆ ಎಚ್ಚೆತ್ತವಾಗಿ ಮತ್ತು ಆರೋಗ್ಯಕವಾಗಿ ಬೆಳವಣಿಗೆಗೆ ಪೂರಕವಾಗಿ ಈ ಒಂದು ಸಸ್ಯ ಪ್ರಚೋದಕಗಳು ತಮ್ಮ ಶಾರೀರಿಕ ಕ್ರಿಯೆಯನ್ನು ಕೈಕೊಂಡು ಆ ಗಡ್ಡೆಗಳ ಗಾತ್ರವನ್ನು ಹೆಚ್ಚು ಮಾಡಲು ಸಂದೇಹವಿಲ್ಲ. ಇನ್ನು ರೈತ ಬಾಂಧವರಿಗೆ ಭಾಳಷ್ಟು ನಾನು ಇಲ್ಲಿ ವಿಶ್ಲೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ, ಅದನ್ನು ಹೇಗಪ್ಪ ಅಂತಂದ್ರೆ ಈ ಮಗುನ ಥರ ನಾವು ಈ ಉಳ್ಳಾಗಡ್ಡೆಯನ್ನು ನೋಡ್ಕೋಬೇಕಾಗತ್ತೆ. ಯಾಕೆ ಹೆಂಗೆ ನೋಡ್ಕೋಬೇಕಪ್ಪ ಅಂತಂದ್ರೆ, ಈ ರಸಗೊಬ್ಬರಗಳ ಬಳಕೆ ಮಾಡಿ, ಕಳೆ ನಿಯಂತ್ರಣ ಬಳಕೆ ಆದಮೇಲೆ ಈ ಒಂದು ಲಘು ಪೋಷಕಾಂಶಗಳನ್ನು ಸಹಿತ ಇದರಲ್ಲಿ ಬಳಸಿದಲ್ಲಿ ಮಾತ್ರ ಭಾಳಷ್ಟು ಅನುಕೂಲ ಆಗುತ್ತೆ. ಭಾಳ ಮಂದಿ ರೈತರಿಗೆ ಲಘು ಪೋಷಕಾಂಶಗಳನ್ನು ಗೊತ್ತಿರೋದಿಲ್ಲ. ಭಾಳ ಜನಕ್ಕೆ ನಾವು ನೋಡ್ತಾ ಇದ್ದೀವಿ ಈ ಲಘುಪೋಷಗಳು ರಸಗೊಬ್ಬರ ಅಂಗಡಿಯಲ್ಲಿ ಸಿಗ್ತಾ ಇದ್ದಾವೆ. ಅವನ್ನು ನೀವು ಮೇಲು ಗೊಬ್ಬರವಾಗಿ ಸಿಂಪರಣೆ ಮುಖಾಂತರವಾಗಿ 5 ml ಪ್ರತಿ ಒಂದು ಸಿಂಪರಣೆ, ಇವತ್ತು ಬೇಕಾದಂತೆ ಕೋರಿ ಎಲ್ಲ ಒಂದು ಮಲ್ಟಿಪಲ್ ಕೇನ್ ಸಿಗುತ್ತೆ, ಅವನ್ನೆಲ್ಲ ತಾವು ಸಿಂಪರಣೆ ಮಾಡಿದ್ರೆ ಗಾತ್ರದಲ್ಲಿ ಹೆಚ್ಚು ಮಾಡ್ಬೋದು. ಆಗಲೇ ಒಂದು ನಾ ತಂತ್ರಜ್ಞಾನ ಹೇಳಿದೆ, ಒಂದು ಇಸ್ರೇಲ್ ತಂತ್ರಜ್ಞಾನ ಅಂತ ಹೇಳಿದ್ವಿ. ಡ್ರಿಪ್ ಮುಖಾಂತರವಾಗಿ ಈರುಳ್ಳಿಯನ್ನು ಬೆಳಿಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿದ್ವಿ ನಾವು. ಯಾರು ತಮ್ಮಲ್ಲಿ ಡ್ರಿಪ್ ಹೊಲದಲ್ಲಿದ್ದು ಏರು ಸಸಿಗಳನ್ನು ಮಾಡಿದ್ರಲ್ಲಿ ಇವನ್ನ ರಸಾವರಿಗಳಂತ ಹೇಳ್ತಾವೆ, ಅಂದ್ರೆ ನೀರಿನಲ್ಲಿ ಕರಗತಕ್ಕಂಥ ರಸಗೊಬ್ಬರಗಳನ್ನು ನಾವು ಬಳಸಿ ಈ ಗಾತ್ರದಲ್ಲಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಐತಿ. ಏನು ಮಾಡಲಿಕ್ಕೆ ಸಾಧ್ಯತೆ ಐತಿ? ನಾ ಆಗಲೇ ಹೇಳಿದೆ, ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರಗಳನ್ನು ತಾವು ದಯವಿಟ್ಟು 19-19-19 ಅಂತಕ್ಕಂಥ ಈ ಒಂದು ಸಂಯುಕ್ತ ಅಂದರೆ ಮಿಶ್ರಣ ಇರತಕ್ಕಂಥ ರಸಾವರಿ ಗೊಬ್ಬರಗಳನ್ನು ನೀರಿನ ಮುಖಾಂತರ ಕೊಡುವುದರಿಂದ ಎಷ್ಟು ಕೊಡ್ಬೋದು? ನೀವು ಒಂದು ವಾರದಲ್ಲಿ 2 ಸಲ 19-19 ನಾಟಿ ಮಾಡಿದ ಮೇಲೆ ಕೊಟ್ಟಮೇಲೆ ಆಮೇಲೆ 2 kg ಪ್ರತಿಯೊಂದು ಎಕರೆಗೆ. ಇನ್ನು ಭಾಳಷ್ಟು ಬೇರುಗಳನ್ನು ಚೆನ್ನಾಗಿ ಬೆಳಿಬೇಕು ಮತ್ತು ಸಸ್ಯ ಎತ್ತರಕ್ಕೆ ಬೆಳಿಬೇಕಪ್ಪ ಅಂದ್ರೆ 12-61 ಪೂಜೆ ಅಂತ ಹೇಳ್ತೀವಿ. ಇದನ್ನು ಪ್ರತಿ ಒಂದು ಎಕರೆಗೆ 2 ವಾರ ಅಂದ್ರೆ 2 ವಾರ ಅಂದ್ರೆ 7-8 ದಿವಸದ ಅಂತರದಲ್ಲಿ 2-3 kg ಎಕರೆಗೆ ತಾವು ಕೊಟ್ಟರೆಪ್ಪ ಅಂತ ಡ್ರಿಪ್ ಮುಖಾಂತರವಾಗಿ ಗಡ್ಡೆಗಳ ಗಾತ್ರ ಜಾಸ್ತಿ ಆಗ್ತಾ ಇದೆ. ಇನ್ನು ಗಡ್ಡೆಗಳ 45-55 ದಿವಸ ಆದಮೇಲೂ ಸಹಿತ ಡ್ರಿಪ್ ಮುಖಾಂತರ ನೀರು ಹರಿಸು ಮುಂದೆ ತಾವು 0050 ಗೊತ್ತಾ 0050 ಅಂದರೆ ಪೊಟ್ಯಾಶ್ ಇರುತ್ತೆ, ಆ ಪೊಟ್ಯಾಶ್ ಗೊಬ್ಬರಗಳನ್ನು ಸಹಿತ ನೀರಿನಲ್ಲಿ ಕರಗಿಸಿ ಇದರಲ್ಲಿ ಕೊಟ್ಟರಪ್ಪ ಅಂದರೆ 3-4 kg ಅಂದರೆ ಗಿಡಗಳ ಬೆಳವಣಿಗೆ ಎಚ್ಚೆತ್ತವಾಗಿ ಹೆಚ್ಚಾಗ್ತಾ ಹೋಗುತ್ತೆ, ಅವಾಗ ಅದರ ಪೋಷಕಾಂಶಗಳ ಅಗತ್ಯ ಜಾಸ್ತಿ ಆಕೋತ್ ಹೋಗುತ್ತೆ. ಅವಾಗ ತಾವು ಸಹಿತ ಈ 0050 ಅಂತಕ್ಕಂಥದ್ದು 3-4 kg ಪ್ರತಿಯೊಂದು ಎಕರೆಗೆ ವಾರದಲ್ಲಿ ಕೊಟ್ಟರಪ್ಪ ಅಂದರೆ ಗಡ್ಡೆಗಳು ಬಹಳ ಹೆಚ್ಚು ಪ್ರಮಾಣದಲ್ಲಿ ಮತ್ತು ಉತ್ಕೃಷ್ಟವಾಗಿ ಬೆಳೆಯಲಿಕ್ಕೆ ವೈಜ್ಞಾನಿಕವಾಗಿ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರು ಸ್ವಲ್ಪ ತಮ್ಮ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು 2 ಸಾಲನ್ನು ಗೋವಿನ ಜೋಳವನ್ನು ಹಾಕೋಬೇಕು ಹೊಲದ ಸುತ್ತಲೂ. ಇದನ್ನು ಹಾಕೋದ್ರಿಂದ ಈ ಟ್ರಿಪ್ಸ್ ಅಂತಕ್ಕಂಥ ನುಶಿಯನ್ನು ಹವಳೆಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಐತಿ. ಆಮೇಲೆ ಎರೆಹುಳಿನ ಗೊಬ್ಬರಗಳನ್ನು 2.5 ಟನ್ನನ್ನು ಪ್ರತಿಯೊಂದು ಎಕರೆಗೆ ಹಾಕಿದಷ್ಟು ಭಾಳ ಚೆನ್ನಾಗಿದೆ. ಇಂದ 2.5 ಟನ್ನದಷ್ಟು ಬೇವಿನ ಹಿಂಡಿಯನ್ನು ಸಹಿತ ಹೊಲಕ್ಕೆ ತಾವು ನೀಡಿದಲ್ಲಿ ಈ ಅನೇಕ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಇವುಗಳ ಸಾಧ್ಯತೆ ಐತಿ. ಆಮೇಲೆ ತಾವೇನಾದರೂ ಸಾವಯವ ಮಾಡ್ತಿದ್ರೆ ಸಹಿತ ಸಾವಯವ ಮಾಡ್ತಕ್ಕಂಥದ್ದು ಭಾಳಷ್ಟು ಇವತ್ತು ಎಚ್ಚೆತ್ತವಾಗಿ ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮದು ಉದ್ದೇಶ. ಆ ಖರ್ಚು ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ ತಾವು ಇವತ್ತೇನು ಬೀಜಾಮೃತ ಏನು ಮಾಡ್ತಾ ಇದ್ದಾರಲ್ಲ ಅದನ್ನು ಸಹಿತ ತಾವು ಒಂದು ಎಷ್ಟು ತಮಗೆ ಸಾಧ್ಯತೆ ಐತಿ, ಇದನ್ನು ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರು ಏನೋ ಬೆಳೆಗಳ ದುಷ್ಟಪರಿಣಾಮ ಬಿಡೋದಿಲ್ಲ, ಅವನು ಸಹಿತ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರಪ್ಪ ಅಂತಂದ್ರೆ ಈರುಳ್ಳಿ ಚೆನ್ನಾಗಿ ಬರ್ತಾ ಇದೆ. ಇನ್ನು ಈರುಳ್ಳಿ ಕೊಯ್ಲು ತಂತ್ರಜ್ಞಾನ ಭಾಳ ಮುಖ್ಯ ಇದೆ, ನೀರು ಕುಡಿದು ಭಾಳ ಮುಖ್ಯ ಇದೆ. ಈಗ ರಸಾವರಿ ಮತ್ತು ಡ್ರಿಪ್ ಮುಖಾಂತರ ಬಂತಂದ್ರೆ ವಾರಕ್ಕೆ ನಾವು ಕಂಟಿನ್ಯೂ ದಿವಸಕ್ಕೊಮ್ಮೆ ಸ್ಟಾರ್ಟ್ ಮಾಡಿದರೆ ಸಾಕು, ನೀವು ಒಂದೊಂದು ತಾಸಿಗೆ 2-3-4 ಲೀಟರ್ ಕೊಟ್ಟರೆ ಸಾಕು ಉಳ್ಳಾಗಡ್ಡಿಗೆ. ಆದರೆ ಅದೇ ನೀವು ಭೂಮಿಯಲ್ಲಿ ಕೊಡಬೇಕಾದ್ರೆ 5-6 ದಿವಸಕ್ಕೊಮ್ಮೆ ನೀರಾವರಿ ಕೊಡಬೇಕಾಗತ್ತೆ. ಇನ್ನು ಕೆಂಪು ಭೂಮಿ ಇದ್ರೆ 5-6 ದಿವಸ ಕೊಡಬೇಕು. ಕಪ್ಪು ಮಣ್ಣು ಇತ್ತಪ್ಪ ಅಂತಂದ್ರೆ 8-10 ದಿವಸಕ್ಕೊಮ್ಮೆ ತಾವು ನೀರು ಕೊಟ್ಟರೆ ಸಾಕು. ಅಲ್ಲಿ ಇಲ್ಲಿ ತಂತ್ರಜ್ಞಾನ ಭಾಳ ಮುಖ್ಯ ಇದೆ. ಭಾಳ ಮಂದಿ ರೈತರು ಕಟಾವಿಗೆ ಬಂದಾಗ ದಿನಗಳನ್ನು ಎಣಿಕೆ ಮಾಡ್ತಾ ಇದ್ದಾರೆ. ಯಾವಾಗ ತಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಈರುಳ್ಳಿ ಯಚೆತ್ಯವಾಗಿ ತನ್ನ ಬೆಳವಣಿಗೆಯನ್ನು ತನ್ನ ಎಲ್ಲ ಎಲೆಗಳನ್ನು ಬಾಗಿಕೊಂಡು ಬೆಳಿತಾವೆ, ಅಂದರೆ ಈ ಒಂದು ಎಕರೆ ಭೂಮಿ ನೋಡಿಬಿಟ್ರೆ 50% ಗಿಡಗಳು ಬಾಗಿದ್ದಪ್ಪ ಅಂತಂದ್ರೆ ಮತ್ತು ಹಳದಿ ರೂಪಕ್ಕೆ ಒಂದು ಬದಲಾವಣೆ ಹೊಂದಿದ್ವಪ್ಪ ಅಂತಂದ್ರೆ ರೈತ ಬಂದವರು ಅದು ಗಡ್ಡೆ ಬಲಿಲಿಕ್ಕೆ ಪ್ರಾರಂಭ ಆಗಿದೆ ಅಂತ ತಿಳ್ಕೋಬೇಕು. ಅವಾಗ ತಾವು ತಕ್ಷಣ ನೀರು ಕೊಡಿಸೋದನ್ನು ನಿಂದ್ರಿಸಿಬಿಡಬೇಕು. ನೀರು ಕೊಡೋದು ನಿಂದ್ರಿಸೋದ್ರಿಂದ ಗಡ್ಡೆಗಳು ಕಲರಿಗೆ ಒಂದು ಟರ್ನ್ ಆಗ್ತಾ ಇದೆ, ಅಂದರೆ ಅದು ಬದಲಾವಣೆ ಹೊಂತಾ ಇದೆ ಭೂಮಿಯಲ್ಲಿ, ಇದು ತಮ್ಮ ಹೊರಗಡೆ ಕಾಣಿಸ್ತಾ ಇಲ್ಲ. ಇದನ್ನು ಈ ತಂತ್ರಜ್ಞಾನ ಅಳವಡಿಕೆ ಮಾಡ್ಕೋಬೇಕು. ಇನ್ನು ಭಾಳ ಮುಖ್ಯ ಏನಪ್ಪ ಅಂತಂದ್ರೆ, ಉಳ್ಳಾಗಡ್ಡಿ ಕೀಳೋದೊಂದು ಭಾಳಷ್ಟು ಒಂದು ಪದ್ಧತಿ ಇದೆ, ಅದು ವೈಜ್ಞಾನಿಕ ಪದ್ಧತಿ ಇದೆ. ಆ ಉಳ್ಳಾಗಡ್ಡಿ ಕಿತ್ತು ತಕ್ಷಣ ಸಡನ್ ಆಗಿ ಹೋಗಿ ಬಂಡಿಯಲ್ಲಿ ಟ್ಯಾಕ್ಟರ್ದಲ್ಲಿ ಹಾಕ್ಲಿಕ್ಕೆ ಹೋಗಬಾರ್ದು, ಅದನ್ನು ಕಿತ್ತು ಅಲ್ಲೇ ಒಣಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಒಂದು ವಿಜ್ಞಾನ ಇದೆ ಅದರಲ್ಲಿ. ಏನಪ್ಪ ಅಂದ್ರೆ, ಎರಡು ಮಗ್ಗಲವನ್ನು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಅಲ್ಲಿ ಅವನ್ನ ಹಾಕಿ ಅಲ್ಲೇ ಒಣಗಿಸ್ಲಿಕ್ಕೆ ಬಿಡಬೇಕು ಭೂಮಿಯಲ್ಲಿ. ಒಂದು ವಾರ ಹಿಂಗೆ ಬಿಡೋದ್ರಿಂದ ಎಲ್ಲಿರ್ತಕ್ಕಂಥ ವರ್ಣರಂಜಿತವಾದ ಕಲರ್ ಏನಿದೆ ಅಲ್ಲ, ಡೆವಲಪ್ಮೆಂಟ್ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯ, ಇದು ಹೀಗೆ ಆದಮೇಲೆ ಒಂದು ವಾರದಿಂದ 10 ದಿವಸ ಆದಮೇಲೆ ತಾವು ನೆಲ್ಲಲ್ಲಿ ಒಣಗಿಸಿ ನೆಲ್ಲಲ್ಲಿ ಅದನ್ನು ಉಳ್ಳಾಗಡ್ಡೆಯನ್ನು ತಪ್ಪಲವನ್ನು ಮತ್ತು ಗಡ್ಡೆಗಳನ್ನು ಬದಲಾವಣೆ ಮಾಡಬೇಕು. ಭಾಳ ರೈತರು ಏನು ಮಾಡಿಬಿಡ್ತಾರಂದ್ರೆ, ಎಲ್ಲ ಗಾತ್ರದ ಗಡ್ಡೆಗಳನ್ನು ಇಳಿಗೆ ಮುಖಾಂತರ ಅಲ್ಲಿ ಚಾಕು ಮುಖಾಂತರ ಬಡಬಡ ಹೆಚ್ಚು ಹೋಗಿತಾ ಇದ್ದಾರೆ. ಇದು ಬಹಳ ಒಂದು ವೈಜ್ಞಾನಿಕ ಅವೈಜ್ಞಾನಿಕ ಪದ್ಧತಿ ಅಂತ ಹೇಳ್ಬೋದು. ಉಳ್ಳಾಗಡ್ಡಿ ತಾವು ಕಟಾವು ಮಾಡಬೇಕಾತಂದ್ರೆ, ಪ್ರತಿ ಉಳ್ಳಾಗಡ್ಡಿಯನ್ನು 1.5 ಇಂಚಿನಿಂದ 2 ಇಂಚು ತಪ್ಪಲು ಇರಬೇಕು ಅದ್ರ ಜೊತೆ. ಆ ತಪ್ಪಲಿನ ಮ್ಯಾಗಿಂದ ಮಾತ್ರ ಹೆಚ್ಚು ಉಳಿದ ತಪ್ಪಲವನ್ನು ಡೇಟ್ ಅಂತ ಹೇಳ್ತೀವಿ. ಆ ಡೇಟ್ ಅದರಲ್ಲಿ ಬಿತ್ತಪ್ಪ ಅಂತಂದ್ರೆ, ಇಂಗ್ಲೀಷ್ನಲ್ಲಿ ಸೋರ್ಸ್ ಆ್ಯಂಡ್ ಸಿಂಕ್ ರಿಲೇಷನ್ ಅಂತ ಹೇಳ್ತೀವಿ. ಪೋಷಕಾಂಶಗಳು ಹಳ್ಳಿ ಅದಕ್ಕೆ ಗಡ್ಡಿಗೆ ಹೋಗ್ತಾ ಇದ್ದಾವೆ. ಈ ಪೋಷಕಾಂಶಗಳು ಹಳ್ಳಿಗೆ ಹೋಗೋದ್ರಿಂದ ಅದರಲ್ಲಿ ಒಂದು ಸ್ಟೋರಬಿಲಿಟಿ ಅಂತ ಹೇಳ್ತೀವಿ, ಸಂಗ್ರಹ ಶಕ್ತಿ ಜಾಸ್ತಿ ಆಗಿಬಿಡ್ತೈತಿ. ನಾವು ಉಳ್ಳಾಗಡ್ಡಿ ಹೋದ ತಕ್ಷಣ ಬಜಾರ್ದಾಗ ಒಂದು ವಾರ ಸಹಿತ ಇರೋದಿಲ್ಲ, ಕೆಟ್ಟ ಹೋಗ್ಬಿಡ್ತೈತಿ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ, ಪೊಟ್ಯಾಶಿ ಕೊರತೆ ಬಂದು, ಆಮೇಲೆ ನಾವು ಗಡ್ಡಿ ಕಟ್ ಮಾಡೋ ಮುಂದೆ ಏನು ಮಾಡ್ತೀವಪ್ಪ ಅಂದ್ರೆ, ಭಾಳಷ್ಟು ಅದಕ್ಕೆ ಹಚ್ಚಿ ಕಟ್ ಮಾಡ್ತಾ ಇದ್ದೀವಿ. ಉಳ್ಳಾಗಡ್ಡಿ ತಪ್ಪಲ ಮೇಲೆ ಬಿಡೋದೇ ಇಲ್ಲ ಭಾಳ ಮಂದಿ ರೈತರು. ಅಂದ್ರೆ 1-1.5 ಇಂಚು ತಾವು ಮೇಲ್ಗಡೆ ಬಿಟ್ರಪ್ಪ ಅಂತಂದ್ರೆ, ಅದು ತಾನೇ ಒಣಗಿ ಉದುರಿ ಬೀಳಬೇಕು ಮಾರುಕಟ್ಟೆಗೆ ಹೋದಾಗ. ಅಂದ್ರೆ ಅದು ಬಲಿಷ್ಠವಾದಂಥ ಆರೋಗ್ಯಕರವಾದಂಥ ಗಾತ್ರ ಅಂತ ಹೇಳ್ಬೋದು. ಇನ್ನು ರೈತರು ಇನ್ನೊಂದು ಭಾಳ ಮುಖ್ಯವಾಗಿ ಇದನ್ನು ಅಳವಡಿಕೆ ಮಾಡ್ಕೋಬೇಕು. ತಾವು ಕಟಾವು ಮಾಡಿದ ತಕ್ಷಣ ನೆಳ್ಳಲ್ಲಿ ಒಣಗಿಸಿ ಕಟಾವು ಮಾಡೋ ಮುಂದೆ ಗಡ್ಡೆಗಳನ್ನು ಗಾತ್ರದ ಮುಖಾಂತರ ವಿಂಗಡಣೆ ಮಾಡಬೇಕು. ನಾವೇನು ಮಾಡ್ತಾ ಇದ್ವಿ, ಮಾರುಕಟ್ಟೆಯಲ್ಲಿ ನಮ್ಮ ಉಳ್ಳಾಗಡ್ಡಿ ರೇಟ್ ಸಿಕ್ಕಿಲ್ಲ ಅಂದ ತಕ್ಷಣ ಟ್ಯಾಕ್ಟರ್ ಬಂತು, ಎಲ್ಲೋ ಹೈದರಾಬಾದ್ ಕಳಿಸ್ಬೇಕು, ಎಲ್ಲೋ ಹುಬ್ಳಿ ಕಳಿಸ್ಬೇಕು, ಎಲ್ಲೋ ಬೆಂಗಳೂರು ಕಳಿಸಿ ರೇಟ್ ಇದೆ ಅಂದ ತಕ್ಷಣ ಅಷ್ಟು ಗಡ್ಡೆಗಳನ್ನು ಕೂಡಿಸಿ ತುಂಬಿ ಕಳಿಸ್ಬಿಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ ಪದ್ಧತಿ. ಒಂದು ರೋಗ ರುಜಿನಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಆಮೇಲೆ ಗಾತ್ರದಲ್ಲಿ ವ್ಯತ್ಯಾಸ ಆಗ್ತೈತಿ. ಅಲ್ಲಿ ಏನು ಮತ್ತು ಮಿಡಲ್ ಮ್ಯಾನ್ ಬಂದು ಪರ್ಚೇಸ್ ಮಾಡ್ತಿರ್ತಾರಲ್ಲ, ಯಾರು ದೊಡ್ಡ ದೊಡ್ಡ ಲಾಟ್ಗಳನ್ನು ತಗೋತಿರ್ತಾರ, ಅವ್ರಿಗೆ ಒಂದು ಕಣ್ಣು ಕುಕ್ಕು ಹಾಗೆ ನೀವು ವರ್ಗೀಕರಣ ಮಾಡ್ಕೋಬೇಕು. ದೊಡ್ಡ ಗಾತ್ರದ ಗಡ್ಡೆ ಒಂದು, ಮಧ್ಯಮ ಗಾತ್ರದ ಗಡ್ಡೆಗಳು ಒಂದು, ಮತ್ತು ಸಣ್ಣ ಗಾತ್ರದ ಗಡ್ಡೆಗಳನ್ನು ವರ್ಗೀಕರಣ ಮಾಡಿಕೊಂಡು ಬೇರೆ ಬೇರೆ ಚೀಲಗಳಲ್ಲಿ ಉಳ್ಳಾಗಡ್ಡಿ ಪಿಸಿ ಅಂತ ಹೇಳ್ತೀವಿ, ಅದರಲ್ಲಿ ತುಂಬುವುದರಿಂದ ನಿಮಗೆ ಅತ್ಯುತ್ತಮವಾದ ಮಾರುಕಟ್ಟೆ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಷ್ಟು ಒಂದು ವೈಜ್ಞಾನಿಕ ಒಂದು ನಿಖರವಾದ ಮಾಹಿತಿಯನ್ನು ನನ್ನ ಅನುಭವದ ಪ್ರಕಾರ, ಯಾಕಂದರೆ ನಾನು ಕಳೆದ ಒಂದು 20-25 ವರ್ಷ ಈ ತರಕಾರಿಯಲ್ಲಿ ಭಾಳಷ್ಟು ಸೇವೆ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಪ್ರಾಯೋಗಿಕವಾಗಿ. ಆ ಒಂದು ಪ್ರಯೋಗದ ಫಲಿತಾಂಶವನ್ನು ನಮ್ಮ ಇಡೀ ಕರ್ನಾಟಕದ ರೈತ ಬಾಂಧವರಿಗೆ ಹಂಚ್ತಾ ಇದ್ದೀನಿ ಅಂತೇಳಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮತ್ತು ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಫ್ರೀ ಟೋಲ್ ಅಂತಿದೆ. ತಾವು ಯಾವಾಗಾದರೂ 9-5 ಗಂಟೆ ಒಳಗಾಗಿ ರೈತ ಬಾಂಧವರು ಕರೆ ಮಾಡಿ ಮೂಲಭೂತವಾದ ಸಮಸ್ಯೆ ಮತ್ತು ತೋಟಗಾರಿಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕೇಳಿದ್ರಂದರೆ, ವಿಜ್ಞಾನಿಗಳಿಗೆ ನೇರವಾಗಿ ಅವರು ಸಂಪರ್ಕ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಅವರು ಏನಿದ್ರು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ರೈತ ಬಾಂಧವರು ಈ ಫ್ರೀ ಟೋಲ್ ಕಾಲ್ ಅಂತ ಹೇಳ್ತೀವಲ್ಲ ಅದನ್ನು ಬರ್ಕೋಬೇಕು. 1-8-00-4-7-5-7-9-1-00. ಇದನ್ನು ತಾವು 9-5 ಗಂಟೆ ಒಳಗಾಗಿ ಈ ಕರೆ ಕೊಟ್ಟಲ್ಲಿ ತಮಗೆ ಇಂಥ ಸಮಸ್ಯೆ ಇದೆ, ತೋಟಗಾರಿಕೆ ಬೆಳೆ ಒಂದೇ, ತರಕಾರಿ ಒಂದೇ ಅಲ್ಲ, ಯಾವುದೇ ಸಮಸ್ಯೆ ಇದ್ರೂ ಸಹಿತ ಆ ವೈಜ್ಞಾನಿಗೆ ಸಂಬಂಧಪಟ್ಟವರಿಗೆ ಅಲ್ಲಿ ಅವರು ಕನೆಕ್ಷನ್ಸ್ ಕೊಡ್ತಾರೆ, ತಮ್ಮ ಸಮಸ್ಯೆಯನ್ನು ಹೇಳ್ಬೋದು. ಇನ್ನು ನನ್ನ ಏನಾದರೂ ನಂಬರ್ ತೊಗೋಬೇಕಪ್ಪ ಅಂತಂದರೆ, ನನ್ನ ಮೊಬೈಲ್ ನಂಬರ್ ತಾವು ತಗೋಬೇಕು. 9900221631. ಈ ವೈಜ್ಞಾನಿಕ ಸಲಹೆ ಕೊಟ್ಟಿದ್ದೀವಿ. ಮತ್ತೇನಾದರೂ ವೈಜ್ಞಾನಿಕ ಸಲಹೆ ಬೇಕಾದರೆ ನನ್ನನ್ನು ಸಂಪರ್ಕಿಸ್ಬೋದು ನೇರವಾಗಿ. ಮತ್ತು ಇನ್ನು ವಿಶೇಷವಾಗಿ ಹೆಚ್ಚಿನ ಮಾಹಿತಿಗಾಗಿ ಸಹಿತ ನಾನು ಆಗಲೇ ಕೊಟ್ಟಿದ್ದಿಲ್ಲ, ಅದಕ್ಕೆ ಸಹಿತ ತಾವು ಕರೆ ಮಾಡ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಡಾಕ್ಟರ್ ವಸಂತ್ ಗಾಣಿಗೇರವರು ಇಲ್ಲಿ ತನಕ ಏನು ತಮ್ಮ ನಂಬರ್ ಹೇಳಿದ್ದಾರೆ, ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9900221631. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು, ಮತ್ತು ಅವರ ಅನುಭವಗಳನ್ನು ತಾವು ಪಡ್ಕೊಳ್ಬಹುದು, ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಕೇಳಬಹುದು. ಒಳ್ಳೆಯದು ಡಾಕ್ಟರ್ ವಸಂತ ಗಾಣಿಗೇರವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಸುದೀರ್ಘವಾದಂತಹ ಒಂದು ಉಳ್ಳಾಗಡ್ಡಿ ಬೇಸಾಯದ ಒಂದು ಅನುಭವ ಮತ್ತು ಅದರಲ್ಲಿ ಆಗ್ತಾ ಇರುವಂತಹ ತಾಂತ್ರಿಕ ಬೆಳವಣಿಗೆಗಳು, ತಂತ್ರಜ್ಞಾನ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ, ನಮ್ಮ ರೈತರು ಯಾವ ರೀತಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು, ಎಲ್ಲೆಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು, ಎಲ್ಲ ವಿಚಾರಗಳನ್ನು ತಾವು ಸವಿಸ್ತಾರವಾಗಿ ನಮ್ಮ ರೈತ ಬಾಂಧವರಿಗೆ ಧಾರೆ ಎರೆದಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಸಂತ ಗಾಣಿಗೇರ್ ಅವರಿಂದ ಉಳ್ಳಾಗಡ್ಡಿ ಬೆಳೆಯ ಪ್ರಾಮುಖ್ಯತೆ ಕುರಿತು ಮಾತುಕತೆ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಹಾನಗಲ್ನ ತಿಳುವಳ್ಳಿ ಜಿ ನಾಗರಾಜ್ ತೋಮ್ರಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಜಗದಾಂಬಿಕೆ ಓ ಜಗ ಜನನಿ, ಓ ಜನರ ಜನನಿ, ಓ ಜಗ ಜನನಿ, ಓ ಜನರ ಜನನಿ, ದಯಮಾಡಿ ಹರಿಸಮ್ಮ ಮೂಕಾಂಬಿಕೆ, ದಯಮಾಡಿ ಹರಿಸಮ್ಮ ಮೂಕಾಂಬಿಕೆ, ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ಬಾಳೋ ಬೆಳಗಮ್ಮ ಭಕ್ತರಿಗೆ ಎಲ್ಲ, ಬಾಳೋ ಬೆಳಗಮ್ಮ ಭಕ್ತರಿಗೆ ಎಲ್ಲ, ಬಂದ ಕಷ್ಟಗಳೆಲ್ಲ ದೂರಾಗಲಮ್ಮ, ಬಂದ ಕಷ್ಟಗಳೆಲ್ಲ ದೂರಾಗಲಮ್ಮ, ನಿನ ಧ್ಯಾನ ಮಾಡುವೆನು ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿನ ಧ್ಯಾನ ಮಾಡುವೆನು ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿನ್ನನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಿಮ್ಮನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ಕನ್ನಡ ನಾಡಿನ ಮಣ್ಣಲ್ಲಿ ನೀನು, ಕನ್ನಡ ನಾಡಿನ ಮಣ್ಣಲ್ಲಿ ನೀನು, ಕೊಲ್ಲೂರ ಊರಲ್ಲಿ ನೆಲೆಸಿರುವೆ ನೀನಮ್ಮ, ಕೊಲ್ಲೂರ ಊರಲ್ಲಿ ನೆಲೆಸಿರುವೆ ನೀನಮ್ಮ, ನಿನ ಧ್ಯಾನ ಮಾಡುವೆನು ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿಮ್ಮನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ. ಆ